ಮತ್ತೆ ರೆಡ್ ರೈಸ್ಗೆ ಬಂದು ಕೆಂಬತ್ತಿ, ದೊಡ್ಡಿ, ಕರ್ತ ಅಂತ ಹೇಳುವ ವೆರೈಟೀಸ್ ಇದೆ. ಇದೆಲ್ಲ ದೀರ್ಘಾವಧಿ ತಳಿಗಳು, ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್. ನವೆಂಬರ್ ಎಂಡ್ ಡಿಸೆಂಬರ್ಲಿ ಇದನ್ನು ಹಾರ್ವೆಸ್ಟ್ ಮಾಡ್ತೇವೆ. ಅಂದ್ರೆ ಕೊಡಗು ಜಿಲ್ಲೆಯ ಜಮೀನಿನ ಮೇಲ್ಮೈ ಲಕ್ಷಣವನ್ನು ನೋಡಿದ್ರೆ ಕೆಲವು ತಳಿಗಳನ್ನ ತಗ್ಗು ಪ್ರದೇಶದಲ್ಲಿ ಬೇಸಾಯ ಮಾಡ್ತಾರೆ, ಇನ್ನು ಕೆಲವು ಸ್ವಲ್ಪ ಈ ಮೆಟ್ಲು ರೀತಿಯಲ್ಲಿ ಮಾಡಿಕೊಂಡು ಬೇಸಾಯ ಮಾಡ್ತಾರೆ, ಮತ್ತು ಕೆಲವು ಎತ್ತರದ ಪ್ರದೇಶದಲ್ಲಿ ಇದೆ ಸರ್. ಅದಕ್ಕೆ ಪ್ರತ್ಯೇಕವಾದ ತಳಿಗಳನ್ನು ಬಳಸ್ಕೋಬೇಕಾಗುತ್ತೆ. ಎತ್ತರದ ಪ್ರದೇಶದಲ್ಲಿ ನಾವೇನು ಅಪ್ಲ್ಯಾಂಟ್ಸ್ ಅಂತ ಬೈಫರ್ಕೇಶನ್ ಮಾಡ್ತೇವಲ್ಲ ಸರ್, ಅಲ್ಲಿ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ನೇ ಹಾಕಬೇಕಾಗ್ತದೆ. ಅಲ್ಪಾವಧಿ ತಳಿಗಳು, ಅಲ್ಲಿ ನೀರು ನಿಲ್ಲುವಂತದ್ದು ಕಡಿಮೆ, ಬೇಗ ನೀರು ಬಸದು ಹೋಗ್ತದೆ. ಬೇಗ ಕಟಾವಿಗೆ ಬರುವಂತ ವೆರೈಟಿಗಳನ್ನ ನಾವು ಕಂಡುಹಿಡ್ಕೊಂಡ್ರೆ ಬೇಗ ಕಟಾವಿಗೆ ಬರಬಹುದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೆಳೆಗಾರರು ಏನ್ ಮಾಡಿದಾರೆ ಅಂದ್ರೆ ಈ ಅಪ್ಲ್ಯಾಂಟ್ಸ್ನೆಲ್ಲ ಅಡಿಕೆ, ಕಾಫಿ ಅಂತ ಹೇಳಿ ಅದನ್ನೆಲ್ಲ ಬೇರೆ ಬೆಳೆಗೆ ಪರಿವರ್ತನೆ ಮಾಡಿ ಬೆಳೆಸ್ತಾ ಇದ್ದಾರೆ ಸರ್. ಅಂದ್ರೆ ಈ ಮಜಲು ಪ್ರದೇಶ ಅಂತಂದ್ರೆ ಅದು ಸ್ವಲ್ಪ ಮೆಟ್ಲು ರೀತಿಯಲ್ಲಿ ಮಾಡ್ಕೊಂಡಿದೆ. ಇನ್ನು ನಾವು ಒಂದು ಎಕರೆನಲ್ಲಿ ಭತ್ತವನ್ನ ಬೇಸಾಯ ಮಾಡ್ಕೋಬೇಕು ಅಂದ್ರೆ ಬಿತ್ತನೆ ಬೀಜ, ರಸಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗತ್ತೆ ಅಂತೀರಿ? ಯೂಶ್ವಲಿ ನಮ್ಮ ತಾಂತ್ರಿಕತೆ ಏನ್ ಹೇಳ್ತದೆ ಅಂದ್ರೆ ಪ್ರತಿ ಒಂದು ಎಕರೆಗೆ 25 kg ಭತ್ತದ ಬಿತ್ತನೆ ಬೀಜನೇ ಸಾಕು ಅಂತ ಹೇಳಿ ನಮ್ಮಲ್ಲಿ ಪ್ರಾಯೋಗಿಕವಾಗಿ ನಾವು ಮಾಡುವಾಗ ಸಾಕಾಗ್ತದೆ. ಆದರೂ ಇಲ್ಲಿ ಮಳೆ ಜಾಸ್ತಿ ಬೀಳೋದ್ರಿಂದ ಕೆಲವೊಮ್ಮೆ ಮಳೆಗೆ ನೀರು ನಿಂತು ಕೊಳತು ಹೋಗುವಂತ ಪ್ರಸಂಗಗಳು, ಮತ್ತೆ ಪಕ್ಷಿಗಳು ತಿನ್ನುವಂಥದ್ದು ಹೀಗೆ ನೈಸರ್ಗಿಕವಾಗಿ ಸುಮಾರು ಹಾಳಾಗ್ತದೆ. ಹಾಗಾಗಿ 25-30 kg ಪ್ರತಿ ಒಂದು ಎಕರೆಗೆ ಭತ್ತದ ಬಿತ್ತನೆ ಬೀಜ ಬೇಕಾಗ್ತದೆ ಸರ್. ಇದರಲ್ಲಿ ನಾವೇನ್ ಮಾಡ್ತೇವೆ, ನಮ್ಮ ಇಲಾಖೆ ಮುಖಾಂತರ ಕೊಡುವಂತ ಬಿತ್ತನೆ ಬೀಜಗಳು ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಮತ್ತೆ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ವತಿಯಿಂದ ನಾವು ಬಿತ್ತನೆ ಬೀಜವನ್ನು ಸರಬರಾಜು ಮಾಡ್ತೇವೆ. ಇಲ್ಲೆಲ್ಲ ಪ್ರೊಸೆಸ್ಡ್ ಸೀಡ್ಸ್ ಇರೋದ್ರಿಂದ ಇದರಲ್ಲಿ 99% ಬಿತ್ತನೆ ಬೀಜ ಎಲ್ಲವೂ ಜರ್ಮಿನೇಷನ್ ಆಗೋದ್ರೆ ಇದ್ರೇನು ನಷ್ಟ ಆಗುದಿಲ್ಲ, ಹಾಗಾಗಿ ಚೆನ್ನಾಗಿರ್ತದೆ. 25-30 kg ಒಂದು ಎಕರೆಗೆ ಸಾಕಾಗ್ತದೆ. ಅದು ಬಿಟ್ಟು ಅವರು ಸ್ಥಳೀಯವಾಗಿ ರೈತರ ಮನೆಯಲ್ಲಿ ಇಟ್ಕೊಂಡು ಮಾಡ್ತಾರೆ ನೋಡಿ, ಅದೊಂದು +5 kg ಸೇರಿಸಿಕೊಳ್ಬೇಕಾಗ್ತದೆ. 35 kg ವರೆಗೂ ಬಳಸ್ಕೊಳ್ಬೇಕಾಗ್ತದೆ. ಇನ್ನು ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರ ಎಷ್ಟು ಬೇಕು? ಕಾಂಪೋಸ್ಟ್ ಗೊಬ್ಬರ ಒಂದು 6 tons ಅಷ್ಟು ಪ್ರತಿ ಒಂದು ಎಕರೆಗೆ ಬಳಸಿದ್ರೆ ಆ ಮಣ್ಣಿನ ಗುಣಲಕ್ಷಣಗಳು, ಏನೋ ಸಾಯಿಲ್ ಟೆಕ್ಸ್ಚರ್ ಮತ್ತೆ ಸ್ಟ್ರಕ್ಚರ್ ಅಂತೇವೆ, ಅದು ಚೆನ್ನಾಗಾಗ್ತದೆ. ಆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿಯು ಚೆನ್ನಾಗಿರ್ತದೆ, ನೀರು ಹೌದು, ಮತ್ತೆ ಬೆಳೆಗೆ ಬೇಕಾದಷ್ಟು ಪೋಷಕಾಂಶಗಳನ್ನು ಕೊಡುವಂತ ಶಕ್ತಿ, ಬೆಳೆ ದಷ್ಟಪುಷ್ಟವಾಗಿ ಬರಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನು ಸಹ ಬಳಸೋದ್ರಿಂದ ಈ ಭತ್ತದ ವ್ಯವಸ್ಥೆಗೆ ಬಹಳ ಅನುಕೂಲ ಆಗ್ತದೆ. ಹಸಿರೆಲೆ ಗೊಬ್ಬರಗಳು ಅಂದಾಗ ದುಡ್ಡು ಕೊಟ್ಟು ತರಬೇಕು ಅಂತಿಲ್ಲ, ಸ್ಥಳೀಯವಾಗಿ ನಮ್ಮ ಸೊಪ್ಪು ಸದೆಗಳು ಸಿಗ್ತದೆ, ಅದನ್ನು ಬಳಸಿಕೊಂಡು ಮಾಡಿದ್ರು ಸಹ ಅದೊಂದು 4 tons ಹಾಕಿದ್ರೆ ಮಣ್ಣಿಗೆ, ನಾಟಿಗೆ ಒಂದು 3-4 weeks ಮೊದಲು ಹಾಕಿ ಒಂದ್ಸರಿ ಭೂಮಿ ಉಳುಮೆ ಮಾಡಿ ಮಣ್ಣಿಗೆ ಮಲ್ಚ್ ಮಾಡಿಬಿಟ್ರೆ ಬಹಳ ಚೆನ್ನಾಗಿ ಅದು ಕೊಳತು ಗೊಬ್ಬರ ಆಗ್ತದೆ ಸರ್. ಇನ್ನು ರಾಸಾಯನಿಕ ಗೊಬ್ಬರ ಎಷ್ಟೆಷ್ಟು ಬೇಕಾಗುತ್ತೆ ಅಂತ? ನಮ್ಮ ತಜ್ಞರ ಟೆಕ್ನಾಲಜಿ ಪ್ರಕಾರ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ 30-35 kg ಪರ್ ಎಕರೆಗೆ ರೆಕಮೆಂಡೇಶನ್ ಇದೆ. ಇದನ್ನ ಅಧಿಕ ಇಳುವರಿ ಮತ್ತು ಹೈಬ್ರಿಡ್ ತಳಿಗಳು ಏನು ಬರ್ತವೆ ಅದಕ್ಕೆ ಬಳಸಿದ್ರೆ ನಿಜವಾಗಿ ನಮ್ಮಲ್ಲಿ ಆ ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ ಸರ್. ಅಂದ್ರೆ 30 kg ಸಾರಜನಕ, ಸಾರಜನಕ 30 kg ರಂಜಕ, 35 kg ಪೊಟ್ಯಾಶ್ ಬೇಕಾಗ್ತದೆ. ಒಂದು ಎಕರೆಗೆ ಎಷ್ಟು ಬೇಕಾಗ್ತದೆ ಸರ್? ಮತ್ತೆ ಸತುವಿನ ಕೊರತೆ ಏನಾದರೂ ಕಂಡು ಬರ್ತಾ ಇದೆ? ಸತುವಿನ ಕೊರತೆ ಡೆಫಿನೆಟ್ ಆಗಿ ಇದೆ. ಆಗ್ಲೇ ನಾವು ಹೇಳಿದ ಹಾಗೆ ಕೊಡಗು ಜಿಲ್ಲೆ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ, ಇಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಹಳ ಕಡಿಮೆ ಇದೆ. ವಿಶೇಷವಾಗಿ ಭತ್ತದ ಬೆಳೆಗೆ ಸತುವಿನ ಸಲ್ಫೇಟ್ ಅವಶ್ಯಕತೆ ಇದೆ. 2-3 ವರ್ಷಕ್ಕೆ ಒಂದ್ ಸರಿ ಪ್ರತಿ ಒಂದು ಎಕರೆಗೆ 8 kg ಸತುವಿನ ಸಲ್ಫೇಟ್ ಅನ್ನ ಬಳಸಿದ್ರೆ ಅದೇನು ಜಿಂಕ್ ಕೊರತೆ ಇದೆ ಅದು ಮ್ಯಾನೇಜ್ ಆಗಿ ಬೆಳೆಗೆ ಅನುಕೂಲ ಆಗ್ತದೆ. ಕಾಳು ಕಟ್ಟಲಿಕ್ಕೆ, ಕಾಳು ಹಣ್ಣಾಗ್ಲಿಕ್ಕೆ ಎಲ್ಲ ತುಂಬಾ ಅನುಕೂಲ ಆಗ್ತದೆ. ದಯವಿಟ್ಟು ರೈತರು ಇದನ್ನು ಬಳಸಬಹುದು. ಮತ್ತೆ ಹುಳಿ ಮಣ್ಣಿನ ಸಮಸ್ಯೆ ಏನಾದರೂ ಇದೆಯಾ? ಖಂಡಿತವಾಗಿ ಇದೆ ಸರ್, ಯಾಕೆಂದ್ರೆ ನಮಗೆ ಗೊತ್ತು ಮಳೆ ಹೆಚ್ಚು ಬೀಳೋದ್ರಿಂದ ನಮ್ಮ ಕೊಡಗಿನ ಸಾಯಿಲ್ ಪಿ ಎಚ್ ಜಾಸ್ತಿ ಇರ್ತದೆ, ಹುಳಿ ಮಣ್ಣೆ ಆಗಿರ್ತದೆ. ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ಸುಣ್ಣವನ್ನು ಬಳಸ್ತಾರೆ ನಮ್ಮಲ್ಲಿ ರೈತರು, ರೈತರಿಗೆ ಅದರ ಬಗ್ಗೆ ಅರಿವು ಇದೆ. ಆದರೂ ಮಣ್ಣು ಪರೀಕ್ಷೆ ಮಾಡಿಸಿಕೊಂಡು ಒಂದು ಎಕರೆಗೆ ಎಷ್ಟು ಬೇಕಾಗ್ತದೆ ಅಂತ ತಿಳ್ಕೊಂಡು ಆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸುಣ್ಣವನ್ನು ಪ್ರತಿ 3 ವರ್ಷಕ್ಕೊಮ್ಮೆ ಬಳಸಿದರೆ ಮಣ್ಣು ಉತ್ತಮವಾಗ್ತದೆ, ಅವರ ಆದಾಯದಲ್ಲೂ ದ್ವಿಗುಣ ಆಗ್ತದೆ. ಈಗ ಸುಧಾರಿತ ತಳಿಯ ಬಿತ್ತನೆ ಬೀಜಗಳನ್ನು ವಿಶೇಷವಾಗಿ ಕರ್ನಾಟಕ ರಾಜ್ಯ ಬೀಜ ನಿಗಮದಿಂದ ಏನು ಅವರು ಪೂರೈಕೆ ಮಾಡ್ತಾರೆ, ಅಂತ ಬೀಜಗಳನ್ನು ಬಳಸಿದಾಗ ಬೀಜದ ಆಯ್ಕೆಗೆ ಅಷ್ಟು ಸಮಸ್ಯೆ ಆಗಲ್ಲ. ಆದರೆ ಸ್ವಂತ ಈ ಸ್ಥಳೀಯ ತಳಿಗಳ ಬಿತ್ತನೆ ಬೀಜಗಳನ್ನು ಬಳಸ್ಕೊಳ್ಳುವಾಗ ನಾವು ಬೀಜದ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ, ಬೀಜೋಪಚಾರವನ್ನು ಏನೇನು ಮಾಡಬೇಕಾಗುತ್ತೆ? ಈಗ ಬಿತ್ತನೆ ಬೀಜದ ಆಯ್ಕೆ ಅಥವಾ ಬೀಜೋಪಚಾರಕ್ಕೆ ಬಂದಾಗ ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಮತ್ತು ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅವರು ಇವರು ನಮಗೆ ಬಿತ್ತನೆ ಬೀಜವನ್ನು ಸರಬರಾಜು ಮಾಡುವಂಥ ಕ್ರಮ ಇದೆ. ಇದರಲ್ಲಿ ನಮಗೆ ಎಲ್ಲ ರೈತರಿಗೆ ಬೇಕಾಗುವಷ್ಟು ಬಿತ್ತನೆ ಬೀಜನ ಅವರಿಗೆ ಸರಬರಾಜು ಮಾಡಲಿಕ್ಕೆ ಅಥವಾ ಪೂರೈಕೆ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಸರ್. ಒಂದು 10-15% ನಮ್ಮ ಏರಿಯಾ ಇದೆ, ಅದಕ್ಕೆ ಬೇಕಾದಷ್ಟು ಮಾತ್ರ ಬಿತ್ತನೆ ಬೀಜವನ್ನು ಅವರು ಕೊಡ್ತಾರೆ. ಅವರ ಮುಖಾಂತರ ಪಡ್ಕೊಂಡ ಬಿತ್ತನೆ ಬೀಜ ನಮ್ಮ ರೈತರು ಏನ್ ಮಾಡಬೇಕು ಅಂದ್ರೆ 2-3 ವರ್ಷವರೆಗೆ ಅದೇ ಬೀಜವನ್ನು ಇಟ್ಟುಕೊಂಡು ಮುಂದಿನ ವರ್ಷದಲ್ಲಿ ಅವರು ಅದನ್ನು ಬಳಸ್ಕೊಳ್ಬೇಕಾಗ್ತದೆ. ಒಂದು 3-4 ವರ್ಷಕ್ಕೊಮ್ಮೆ ಬದಲಾವಣೆ ಮಾಡಿಕೊಂಡು ಮತ್ತೆ ಇಲಾಖೆಯಿಂದ ಪಡ್ಕೊಂಡಾಗ ಇಂಥ ಸಮಸ್ಯೆಗಳು ಬರೋದಿಲ್ಲ. ಮತ್ತೆ 10-15% ಏನು ಇಲಾಖೆಯವರು ಕೊಡ್ತಾರೆ, ಉಳಿದ ಬಿತ್ತನೆ ಬೀಜವನ್ನ ರೈತರೇ ಮಾಡ್ಕೊಳ್ಬೇಕು.

ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಯುವಜನತೆ ಮುಂದೆ ಬಂದು ರಕ್ತದಾನ ಮಾಡುವ ಮೂಲಕ ಮಾದರಿಯಾಕುತ್ತ ಕೊಡಗು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕುಲಸಚಿವರಾದ ಡಾ ಸೀನಪ್ಪ ಅವು ಹೇಳಿದು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಸ್ನಾತಕೋತ್ತರ ಕೇಂದ್ರ ಸೇರಿದಂತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ಚಿಕ್ಕ ಅಳುವಾರದ ಜ್ಞಾನ ಕಾವೇರಿ ಕ್ಯಾಂಪಸ್ನಲ್ಲಿ ನಡೆದ ವಿಶ್ವ ರಕ್ತದಾನಿಗಳ ದಿನಾಚರಣೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕೆಎಂ ಸತೀಶ್ ಕುಮಾರ್ ಅವು ಮಾತಾಡಿ, ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವು ರಕ್ತದ ಗುಂಪನ್ನು ಕಂಡುಹಿಡಿದ ವಿಜ್ಞಾನಿ, ಅವರ ಹುಟ್ಟುಹಬ್ಬನ ವಿಶ್ವ ರಕ್ತದಾನಿಗಳ ದಿನಾಚರಣೆ ತೇಳಿ ಆಚರಣೆ ಮಾಡಲಾದೆ ಅಂತ ಹೇಳಿದವು. ಜಿಲ್ಲಾಸ್ಪತ್ರೆನ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾ ಕರುಂಬಯ್ಯ ಅವು ರಕ್ತ ವಿದಳನಾ ಘಟಕ ರಕ್ತನಿಧಿ ಕೇಂದ್ರದ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿ ಕೊಟ್ಟರು. ಈ ಸಂದರ್ಭ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆನ ಸಭಾಪತಿ ರವೀಂದ್ರ ರೈ, ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಆನಂದ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಕೊಡಗು ಜಿಲ್ಲೆನ ಮಡಿಕೇರಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಎರಡನೇ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನದ ಮೀಸಲಾತಿ ನಿಗದಿಪಡಿಸುವ ಸಭೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಉಪಸ್ಥಿತಿಯಲ್ಲಿ ಮಡಿಕೇರಿನ ಜಿಲ್ಲಾ ಪಂಚಾಯಿತಿ ಸಭಾಭಾಡಲಿ ಇಂದು ನಡೆದಿದೆ. ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆಗೆ ಆಕೆರೆಯಾದಂಗೆ ಕಳೆದ 24 ಗಂಟೆನ ಅವಧಿಯಲ್ಲಿ ಸರಾಸರಿ 3.50 mm ಮಳೆಯಾಟು. ಜನವರಿಯಿಂದ ಇಲ್ಲಿ ಮುಟ್ಟ 215 mm ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 483.13 mm ಮಳೆ ದಾಖಲಾಗಿತ್ತು. ಓದುವ ಹವ್ಯಾಸ ಬದುಕಿಗೊಂದು ಅರ್ಥ ಕಲ್ಪಿಸಿದೆ. ಪುಸ್ತಕಗಳನ್ನ ಓದುವ ಅಭಿರುಚಿನ ಸಣ್ಣತರಂದನೆ ಬೆಳೆಸಿಕೊಳ್ಳಕೂತ ವಿಧಾನ ಪರಿಷತ್ ಮಾಜಿ ಸದಸ್ಯೆ ಶಾಂತಿಯಂಡ ವೀಣಾ ಅಚ್ಚಯ್ಯವು ಕರೆ ಕೊಟ್ಟಳು. ಮಡಿಕೇರಿನ ಪತ್ರಿಕಾ ಭವನದಲ್ಲಿ ಕೊಟ್ಟುಕತ್ತೀರ ಪ್ರಕಾಶ್ ಕಾರ್ಯಪ್ಪ ರಚಿತ ಕೊಡವ ಕಾದಂಬರಿ ಕೊಡವ ಮಕ್ಕಳ ಕೂಟದ 66ನೇ ಕೃತಿ ಬೇರನ್ನ ಬಿಡುಗಡೆ ಮಾಡಿ ಅವು ಮಾತಾಡಿದವು. ಮನಸ್ಸನ್ನ ಬದುಕು ಏನು ತಿಳಿದ್ರನ್ನ ತಿಳ್ಕಣಿಕೆ ಪುಸ್ತಕಗ ಸಹಕಾರಿ. ಆದ್ದರಿಂದ ವಿದ್ಯಾರ್ಥಿ ಜೀವನದನ್ನೇ ಜಾಸ್ತಿ ಪುಸ್ತಕಗಳನ್ನ ಓದುವಂಗೆ ಹಾಕು. ಯುವಕ ಯುವತಿಯರಿಗೆ ಮಾರ್ಗದರ್ಶನ ನೀಡುವಂತಹ ಪುಸ್ತಕ ಪ್ರಕಟ ಹಾಕುತ್ತ ಇವು ಹೇಳಿದವು. ಈ ಸಂದರ್ಭದಲ್ಲಿ ಶಕ್ತಿ ದಿನಪತ್ರಿಕೆನ ಸಲಹಾ ಸಂಪಾದಕ ಬಿಜಿ ಅನಂತಶಯನ, ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ, ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆನ ಸರ್ವರ್ ನಿರ್ವಹಣಾ ಕೆಲಸ ಮಾಡಿಕಿರುವುದರಿಂದ ಸರ್ವರ್ನ ಇದೇ 28ನೇ ತಾರೀಕಿಂದ ನಿಲ್ಲಿಸಲಾದೆ. ಹಾಗಾಗಿ ಜೂನ್ ತಿಂಗಳ ಆಖಿರಿನ 3 ದಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಹಂಚಿಕೆ ಮಾಡಿಕೆಯಾದುಲೆ. ಆದ್ದರಿಂದ ಇದೇ 27ಕ್ಕೆ ಪಡಿತರ ತಕಣಿಕೆ ಆಖಿರಿ ದಿನ ಆಟೋತ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆನ ಜಂಟಿ ನಿರ್ದೇಶಕರಾದ ಕುಮುದ ಶರತ್ತವು ತಿಳಿಸಿದರು. ಮಡಿಕೇರಿ ತಾಲೂಕಿನ ಸಂಪಾಜೆ ಹೋಬಳಿ ಮದೆ ಗ್ರಾಮದ ಸರ್ವೆ ನಂಬರ್ 98/1P1 1.5 ಎಕರೆ ಜಾಗನ ಜಿಲ್ಲಾಧಿಕಾರಿಯವರ ಆದೇಶದಂಗೆ ನಿವೇಶನ ಉದ್ದೇಶಕ್ಕೆ ಹಂಗೆ ಕಟಗೆರೆ ಗ್ರಾಮದ ಸರ್ವೆ ನಂಬರ್ 115/1 1.5 ಎಕರೆ ಜಾಗನ ನಿವೇಶನ ಉದ್ದೇಶಕ್ಕೆ ಮಡಿಕೇರಿ ತಾಲೂಕು ಪಂಚಾಯತ್ ಇಒ ಅವರ ಹೆಸರಿಗೆ ಜಾಗ ಕಾಯ್ದಿರಿಸಿ ಆದೇಶಿಸಿ ಮದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಹಸ್ತಾಂತರಿಸಲಾಗುತ್ತ ಕಂದಾಯ ಇಲಾಖೆಯ ಅಧಿಕಾರಿಗೆ ತಿಳಿಸಿದರು. ಕೊಡಗು ಜಿಲ್ಲಾ ಪಂಚಾಯತ್ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆನ ವತಿಯಿಂದ ಪೊನ್ನಂಪೇಟೆಯಲ್ಲಿ ಹೊಸದಾಗಿ ಕಟ್ಟಿಕ್ಕಿರುವ ಪಶುವೈದ್ಯ ಆಸ್ಪತ್ರೆನ ಕಟ್ಟಡಕ್ಕೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಂಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣವು ಭೂಮಿ ಪೂಜೆ ನೆರವೇರಿಸಿದರು. ಸರ್ಕಾರದಿಂದ ಮಂಜೂರಾಗಿರುವ 500,00,000 ರೂಪಾಯಿ ಅನುದಾನದಲ್ಲಿ ಹೊಸ ಆಸ್ಪತ್ರೆ ಶುರುವಾಗ್ತಿದ್ದು ಸಾರ್ವಜನಿಕರಿಗೆ ಮುಂದಿನ ದಿನಗಳಲ್ಲಿ ಇದರ ಸೇವೆ ಲಭ್ಯ ಆದೇತ ಪಶುವೈದ್ಯ ಇಲಾಖೆನ ಕೊಡಗು ಜಿಲ್ಲಾ ಉಪನಿರ್ದೇಶಕ ಡಾ ಲಿಂಗರಾಜವು ಹೇಳಿದರು. ಮತ್ತೆ ಮಾತಾಡಿದ ಶಾಸಕರು, ಸರ್ಕಾರದ ಕಾರ್ಯಕ್ರಮಗಳ ನಿಗದಿತ ಸಮಯದಲ್ಲಿ ಪೂರ್ತಿಯಾಗು ಇಲಾಖೆ ತಿಳಿಸಿರುವ ನಿರ್ದೇಶನದಂಗೆ ಕಾಮಗಾರಿ 6 ತಿಂಗಳೊಳಗೆ ಮುಗಿಸಿ ನಾಗರಿಕರಿಗೆ ಇದರ ಪ್ರಯೋಜನ ಸಿಕ್ಕುವಂಗೆ ಮಾಡಕು ಈ ನಿಟ್ಟಿನಲ್ಲಿ ಇಲಾಖಾ ಅಧಿಕಾರಿಗ ಮೇಲುಸ್ತುವಾರಿ ವಹಿಸಕೂತ ನಿರ್ದೇಶನ ಕೊಟ್ಟಳು. ಈ ಸಂದರ್ಭ ಪೊನ್ನಂಪೇಟೆ ಮುಖ್ಯ ಪಶುವೈದ್ಯಾಧಿಕಾರಿ ಡಾ ಎಎಸ್ ಶಾಂತೇಶ್ ಸೇರಿದಂಗೆ ಅಧಿಕಾರಿಗ ಜನಪ್ರತಿನಿಧಿಗ ರಾಜಕೀಯ ಮುಖಂಡರು ಹಾಜರಿದ್ದವು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಜಾಹೀರಾತುಗಳು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಕೂಲ್ ಕೂಲ್ ಆಫರ್, ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ. ಗೋಣಿಕೊಪ್ಪಲು ವ್ಯವಸಾಯೋತ್ಪನ್ನ ಸಹಕಾರ ಮಾರಾಟ ಮತ್ತು ಪರಿವರ್ತನಾ ಸಂಘ, APCMNPS ಗೋಣಿಕೊಪ್ಪಲು. ಇದಕ್ಕೆ ಒಳಪಟ್ಟ ಪೊನ್ನಂಪೇಟೆ ಆಟೋ ನಿಲ್ದಾಣದ ಸಮೀಪ ತೋರೆ ಬೀದಿಯಲ್ಲಿರುವ 2-ಬೆಡ್ರೂಮ್ ಆರ್ಸಿಸಿ ಮನೆಯನ್ನು ಹೊಂದಿರುವ 3 ಸೆಂಟ್ ಪರಿವರ್ತಿತ ನಿವೇಶನವನ್ನು ಇದೇ 17ರಂದು ಶನಿವಾರ ಬೆಳಿಗ್ಗೆ 10:00 ಗಂಟೆಗೆ ಸ್ಥಳದಲ್ಲಿಯೇ ಬಹಿರಂಗ ಹರಾಜಿನ ಮೂಲಕ ಮಾರಾಟ ಮಾಡಲಾಗುವುದು. ಆಸಕ್ತರು ಹೆಚ್ಚಿನ ಮಾಹಿತಿಗೆ ಕಚೇರಿಯನ್ನು ಅಥವಾ ಈಗ ಹೇಳುವ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮೊಬೈಲ್ 9448582482 ಅಥವಾ 9480606584. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಕೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು, ತೈಕೇರಿ ಗೋಣಿಕೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಆತ್ಮೀಯ ಗೆಳತಿಯರೇ, ಕಥೆ, ಕವನ, ಕವಿತೆ, ಲೇಖನ, ಪ್ರವಾಸಿ ಸ್ಥಳಕ್ಕೆ ಭೇಟಿ ನೀಡಿದ ಕ್ಷಣಗಳು, ಮರೆಯಲಾರದ ಸಂಬಂಧ, ತವರು ಮನೆಯ ಸಂಬಂಧ. ಇಲ್ಲಿಯ ಅನುಭವ ಸವಿರುಚಿ, ಹೊಸ ರುಚಿ, ಅಬ್ಬಬ್ಬಾ, ಓಹೋ, ಆಹಾ ಎಂದದ್ದು. ಒಟ್ಟಾರೆ ಗೆಳತಿಯರೇ, ನಿಮ್ಮ ಮನದ ಭಾವನೆಗೆ ಒಂದು ಅಪರೂಪದ ವೇದಿಕೆ ಅದೇ ಪತ್ರ ಸೌರಭ, ಮಡಿಕೇರಿ ಆಕಾಶವಾಣಿಯ ಮಹಿಳಾ ಲೋಕದಲ್ಲಿ. ತಡ ಯಾಕೆ, ಮನಸ್ಸಿಗೆ ಸ್ವಲ್ಪ ಕಸರತ್ತು, ಬರೆಯಲು ಬೇಕೇ ಬೇಕು ಒತ್ತು. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ 23. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. ಪಿನ್ಕೋಡ್ 571201. ಗಮನಿಸಿ, ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ 23. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಂಡುಳ್ಳ ತ್ಯಾಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಕೊಡಗು ವಿಶ್ವವಿದ್ಯಾನಿಲಯದ ಇಂದು ನಡೆದ ವಿಶ್ವ ಚೌರ್ಯದಾನಿಯಡ ದಿನ. ತಲಕಾವೇರಿನ ತೀರ್ಥಕ್ಷೇತ್ರ ಆಯ್ತು ಘೋಷಣೆ ಮಾಡುಂಡು. ಕೊಡವಮೆರ ಕೊಂಡಾಟ ಸಂಸ್ಥೆಯ ಸರ್ಕಾರಕ್ಕೆ ಮನವಿ. ಮಡಿಕೇರಿ ತಾಲೂಕು ಗ್ರಾಮ ಪಂಚಾಯತಿ ಅಧ್ಯಕ್ಷ ಪಿಂಜ ಉಪಾಧ್ಯಕ್ಷನ ಸ್ಥಾನಕ್ಕೆ ಮೀಸಲಾತಿ ನಿರ್ಗ ಮಾಡೋಣ ಸಭೆ. ಸುದ್ದಿರ ವಿವರ: ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಪಿಂಜ ಬೋರೆ ಬೋರೆ ಇಲಾಖೆರ ಕೂಡುಕೂಟತ್ತು ಇಂದು ಚಿಕ್ಕಾಳುವಾರ ಹತ್ರ ಕೊಡಗು ವಿಶ್ವವಿದ್ಯಾನಿಲಯದಲ್ಲುಳ್ಳ ಜ್ಞಾನಕಾವೇರಿ ಸಭಾಬಾಡಲು ವಿಶ್ವ ಚೌರ್ಯದಾನಿಯಡ ದಿನಾಚರಣೆ ನಡೆದಿತ್ತು.